ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೂವಿನ ಕೃಷಿ ಅನುಭವದ ಕುರಿತು ಕಲ್ಲಡ್ಕದ ಸುಮಾ ಅವರೊಂದಿಗಿನ ಸಂದರ್ಶನದ 2ನೇ ಭಾಗವನ್ನು ಕೇಳಲಿರುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಮನೆಯಂಗಳದ ಸುತ್ತ ಹೂ ಬೆಳೆಯುವುದು ಒಂದು ಸುಂದರ ಕಲೆ, ಹಾಗೆ ಸ್ವಲ್ಪ ಶ್ರಮದ ಕೆಲಸ ಕೂಡ ಹೌದು. ಮನೆಯ ಪರಿಸರವನ್ನ ಸುಂದರಗೊಳಿಸುವ ಹೂಗಳ ಚೆಲುವಿನ ಹಿಂದಿನ ಪರಿಶ್ರಮದ ಕುರಿತು ನಮ್ಮ ಕೇಳುಗರಿಗೆ ತಿಳಿಸಿಕೊಳ್ಳಿಕ್ಕೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಕಲ್ಲಡ್ಕದ ಸುಮಾ ಅವರು. ನಮಸ್ಕಾರ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಧನ್ಯವಾದಗಳು. ಈಗ ಅಡೇ ನಿಮಗೆ ಬಂದ್ರೆ, ಇದೀಗ ನರ್ಸರಿಯಲ್ಲಿ ಎಲ್ಲ ತುಂಬಾ ದುಬಾರಿ ಆಗಿರುವಂತಹ ಗಿಡ ಅಲ್ಲ ಒಂದು, ಈಗ ನಿಮ್ಮ ಹತ್ರ ಎಷ್ಟು ವೆರೈಟಿ ಅಡೇನಿಯಂ ಇದೆ? ನನ್ನ ಹತ್ರ ಒಂದು 18 ವೆರೈಟಿ ಅಡೇನಿಯಂಗಳಿವೆ, ಮತ್ತೆ ಸೀಡಿಂದಲೇ ಆಗಿದೆ, ಒಂದು 10-15 ಆಗಿದೆ, ಸೀಡ್ ಅಲ್ಲೇ ಆಗಿದೆ. ಅದನ್ನು ಕೂಡ ನೆಟ್ಟಿದ್ದೇನೆ ನಾನು. ಯಾವ ತರ ಹೂ ಬರ್ತದೆ ಗೊತ್ತಿಲ್ಲ. ನನ್ನ ಹತ್ರ ಸಿಂಗಲ್ ಪೆಟಲ್ ಒಂದು 4 ಇದೆ ಅಷ್ಟೇ, ಮತ್ತೆ ಎಲ್ಲ ಡಬಲ್ ಪೆಟಲೇ ಇರುವುದು. ಹಾಗೆ ನಾನು ಆನ್ಲೈನ್ ಇಂದ ಪರ್ಚೇಸ್ ಮಾಡಿದ್ದು, ಕೇರಳದವರೊಬ್ಬರ ಕೈಯಿಂದ ನಾನು ತಂದದ್ದು. ಮತ್ತೆ ಒಂದು 4-5 ನರ್ಸರಿಯಿಂದ ತಂದಿದ್ದೇನೆ. ನರ್ಸರಿಯಲ್ಲೆಲ್ಲ 450 ಅದರ ಮೇಲೆಯೇ ಇದೆ. ಅದಕ್ಕೆ ದೊಡ್ಡ ದೊಡ್ಡ ಗಿಡ ಆದಷ್ಟು ಅದಕ್ಕೆ ರೇಟುಗಳು ಜಾಸ್ತಿ, ಅಂದ್ರೆ ಬೆಳೆದ ಹಾಗೆ ಅದಕ್ಕೆ ರೇಟ್ ಜಾಸ್ತಿ ಆಗುದಂತೆ. ಇದು ಈಗ ನೀವು ತಂದು ಯಾವ ರೀತಿ ನೆಡುವ ಕ್ರಮ ಅಲ್ಲ? ಅದಕ್ಕೆ ತುಂಬಾ ಮರಳು ಹಾಕ್ಬೇಕು, ಒಂದು 70% ಮರಳು ಹಾಕಿ ಮತ್ತೆ ಉಳಿದದ್ದು ಮಣ್ಣು ಹಾಕಿದ್ರೆ ಆಯ್ತು. ಅಷ್ಟು ಬೇಕದಕ್ಕೆ, ಹಾಗೆ ಮರಳೇ ಬೇಕದಕ್ಕೆ. ಅಂದ್ರೆ ಅದಕ್ಕೆ ಇದು ಡೆಸರ್ಟ್ ರೋಸ್ ಅಂತ ಹೇಳ್ತಾರೆ, ಅಂದ್ರೆ ಅದು ಮರುಭೂಮಿಯಲ್ಲಿ ಆಗುವಂತ ಗಿಡ ಅಂತ ಇದು. ಹಾಗಾಗಿ ಅದಕ್ಕೆ ಹೆಚ್ಚು ಮರಳೇ ಬೇಕು. ಮರಳಲ್ಲಿ ಹಾಕಿದ್ರೆ ಒಳ್ಳೇದಾಗ್ತದೆ. ಮತ್ತೆ ಬಿಸಿಲು, ಕಡು ಬಿಸಿಲು ಬೇಕದಕ್ಕೆ. ಎಷ್ಟು ಬಿಸಿಲು ಇದ್ರು ಅದು ತಾಳಿಕೊಳ್ತದೆ. ನೀರು ಕಮ್ಮಿ ಸಾಕು, ಅಂದ್ರೆ ಅದಕ್ಕೆ ಬೋನ್ಸಾಯಿ ತರ ಅದರ ಕಾಂಡ ಇರ್ತದೆ, ಅದಕ್ಕೆ ಅಲ್ಲಿ ನೀರು ಹಿಡಿದಿಟ್ಕೊಳ್ತದೆ ಅಂತ ಇದು. ಹಾಗಾಗಿ ಅದು ಬಿಸಿಲಿದ್ದಷ್ಟು ಹೂ ಜಾಸ್ತಿ ಆಗುದು. ಗೊಬ್ಬರ ತಿಂಗಳಿಗೊಮ್ಮೆ ಹಾಕಿದ್ರೆ ಸಾಕು, ಸಗಣಿ ನೀರು ಆಗ್ತದೆ ಅದಕ್ಕೆ. ಬೇರೆ ಯಾವ್ದಾದ್ರು ಗೊಬ್ಬರ ಕೊಡ್ಲಿಕ್ಕೆ ಉಂಟು ಅದಕ್ಕೆ? ಅಂದ್ರೆ ಸಗಣಿ ನೀರೇ ಸಾಕು. ಬೋನ್ ಮೀಲ್ ಹಾಕ್ಬಹುದು, ಬೋನ್ ಮೀಲ್ ಅಂತ ಸಿಗ್ತದೆ, ಅದನ್ನ ಹಾಕ್ಬಹುದು. ಯಾವ ತರದ ಇದು? ಅದು ನಾನ್ ತಕೊಂಡ್ ಬರ್ಲಿಲ್ಲ, ಬೋನ್ ಮೀಲ್ ಹಾಕ್ಲಿಲ್ಲ ಇಷ್ಟ ತನಕ. ಅದು ಅಂಗಡಿಗಳಲ್ಲಿ ಸಿಗ್ತದೆ, ಫರ್ಟಿಲೈಸರ್ ಅಂಗಡಿಗಳಲ್ಲಿ ಎಲ್ಲಾ ಕಡೆ ಸಿಗ್ತದೆ, ಆನ್ಲೈನ್ ಅಲ್ಲಿ ಕೂಡ ಸಿಗ್ತದೆ. ನೀವು ಹಾಕಿಲ್ಲ ಇನ್ನು? ಹಾ, ಅದನ್ನ ಹಾಕಿಲ್ಲ ನಾನು. ಈಗ ಎಡೇನಿಯಂ ನೆಟ್ಟ ಮೇಲೆ ಅದರಲ್ಲಿ ಎಷ್ಟು ಅಂದ್ರೆ ಹೂಗಳು ಬರುವಂತ ಸಾಧ್ಯತೆ ಇರ್ತದೆ? ಎಡೇನಿಯಂ ನಾನೀಗ ಸೀಡ್ಲಿಂಗ್ ಅದು ಹಾಕಿದ್ದೇನೆ, ಗಿಡ ಹಾಕಿದ್ದೇನೆ, ನೆಟ್ಟು 1 ವರ್ಷ ಆಗಿದೆ, ಈಗ ಮೊಗ್ಗು ಬಂದಿದೆ. ಅಂದ್ರೆ ಸೀಡ್ಲಿಂಗ್ ಗಿಡ ಆಗಿ 1 ವರ್ಷ ಆಗುವಾಗ ಸಾಧಾರಣ ಒಳ್ಳೆ ಬೇಗ ಬೆಳೆದ್ರೆ ಅದರಲ್ಲಿ ಮೊಗ್ಗು ಬರ್ತದೆ. ಹಾಗೆ ನಿಧಾನ ಬೆಳೆದ್ರೆ ನಿಧಾನ ಮೊಗ್ಗು ಬರುದು. ಮತ್ತೆ ನಾವು ಈ ಅಂಗಡಿಯಿಂದ ತಕೊಂಡು ಬಂದದಾದ್ರೆ, ನರ್ಸರಿಯಿಂದ ತಂದದಾದ್ರೆ ಬೇಗನೆ ಹೂ ಬಂದದನ್ನೇ ತರುದಲ್ವಾ, ಹೂ ಆಗ್ತಾ ಇರ್ತದೆ. ಮಳೆಗಾಲದಲ್ಲಿ ಹೂ ಕಮ್ಮಿ, ಮಳೆಗಾಲದಲ್ಲಿ ಅದನ್ನ ನಾವು ಒಳಗಿಡ್ಬೇಕು, ನೀರು ಬೀಳ್ಬಾರ್ದು ಅದಕ್ಕೆ, ನೀರು ಬಿದ್ದ ಕೂಡಲೇ ಕೊಳ್ತೋಗ್ತದೆ. ಹಾಗೆ ಬೇಸಿಗೆಯಲ್ಲಿ ಹೊರಗಿಡ್ತಾರೆ, ಆವಾಗ ಅದಕ್ಕೆ ಇದು ಬಿಸಿಲಿನ ಅಗತ್ಯ ಇರುವುದಿಲ್ಲ. ಅಂದ್ರೆ ನೀವೀಗ ಮಳೆಗಾಲದಲ್ಲಿ ಒಳಗಿಟ್ಟಾಗ ಅದು ಸಾಯುವ ಸಾಧ್ಯತೆಗಳೆಲ್ಲ ಇಲ್ಲ, ಹಾಗೇನಾಗುದಿಲ್ಲ. ನೀರು ಚೂರು ಕೂಡ ಬೀಳದಿದ್ರೆ ಆಯ್ತು, ನೀರಿನ ಇದು ಕೂಡ ಬೀಳಬಾರ್ದು ಅದಕ್ಕೆ, ಸ್ಪ್ರೇ ಕೂಡ ಬೀಳದಿದ್ರೆ ಆಯ್ತು. ಒಣಗಿದ್ರೆ ಸ್ವಲ್ಪ ಸ್ವಲ್ಪ ನಾವು ಬುಡಕ್ಕೆ ನೀರು ಹಾಕಿದ್ರೆ ಸಾಕು, ಏನಾಗುದಿಲ್ಲ. ಅದು ಅದರಲ್ಲಿ ಬೀಜಗಳಾಗ್ತವಲ್ಲ, ಅದಂದ್ರೆ ಹೂ ಒಣಗಿದ ನಂತರ ಸಿಗುವಂತದ್ದು ಅದು. ಹೌದು, ಬೀಜ ಆಗ್ತದೆ ಅದರಲ್ಲಿ, ಒಂದು ಕೋಡಿನ ತರ ಆಚೆ ಈಚೆ ಬದಿಗೆ ಮೀಸೆ ತರ ಬರ್ತದೆ ಉದ್ದಕ್ಕೆ, ಹಾಗೆ ಹೂ ಆದ ಮೇಲೆ ಕೋಡು ಬರ್ತದೆ ಅದರಲ್ಲಿ. ಕೋಡಾದ್ಮೇಲೆ ಒಣಗಿ ಅದುವೇ ಒಡೀತದೆ. ನಾನು ಏನ್ ಮಾಡ್ತೇನೆ ಅಂದ್ರೆ, ಒಣಗಿ ಅದೇ ಒಡೀತದಲ್ಲ, ಮತ್ತೆ ನಾನು ಕೋಕೋಪೀಟಿಗೆ ನಾನು ಸ್ವಲ್ಪ ಮಿಶ್ರಣ ಮಾಡಿ ಅದಕ್ಕೆ ನಾನು ಆಗ್ಲೇ ಕೂಡ್ಲೇ ಬೀಜ ಹಾಕಿ ಬಿಡ್ತೇನೆ ನಾನು. ಮತ್ತೆ ಇಟ್ಟರೆ ಅದೆಲ್ಲಿ ಆದ್ರೂ ಹುಟ್ಟದಿದ್ರೆ ಅಂತ ಹೇಳಿ, ಹಾಗಾಗಿ ನನಗೆ ಸ್ವಲ್ಪ ಗಿಡಗಳಾಗಿವೆ. ಅದು ನೀವು ಒಂದು ಕೋಡಿನಲ್ಲಿ ಎಷ್ಟು ಗಿಡಗಳನ್ನು ಮಾಡ್ಕೊಳ್ಬಹುದು? ಕೋಡಿನಲ್ಲಿ 20 ಮೇಲಿರ್ತದೆ ಕೆಲವೊಮ್ಮೆ ಬೀಜಗಳು, ಕೋಡ್ ಇದ್ದ ಹಾಗೆ, ಅಂದ್ರೆ ಉದ್ದ ಇದ್ದ ಹಾಗೆ. ಅದು ಸಣ್ಣಗಿದ್ರೆ ಅಲ್ಲಿ 15-10 ಆತರವೂ ಕೂಡ ಇರ್ತದೆ ಬೀಜಗಳು. 20-22 ಕೂಡ ಆಗಿದೆ ನನಗೆ ಒಂದು ಕೋಡಿನಲ್ಲಿ. ಎಲ್ಲ ಹುಟ್ಟುದಿಲ್ಲ, ಒಮ್ಮೊಮ್ಮೆ ಕೊಳ್ತು ಹೋಗ್ತದೆ ಅದು ಕೂಡ, ನೀರು ಜಾಸ್ತಿ ಆದ್ರೆ ಅದು ಕೂಡ ಕೊಳೆಯುತ್ತದೆ. ಅದನ್ನು ಹೇಗೆ ಬರೀ ಕೋಕೋಪಿಟ್ಟಿನಲ್ಲಿ ಹಾಕುವಂತ? ಹೌದು, ಬರೀ ಕೋಕೋಪಿಟ್ಟಿನಲ್ಲಿ ಹಾಕಿದ್ರೆ ಸಾಕು ಅದನ್ನು ಬೀಜವನ್ನು. ಎಷ್ಟು ದಿವಸದಲ್ಲಿ ಮೊಳಕೆ ಬರ್ತದೆ? ಹಾಕಿ 1 ವಾರದೊಳಗಡೆ ಬರ್ತದೆ. ನೀರು ಹಾಕ್ಲಿಕ್ಕೆ ಇಲ್ಲ? ನೀರು ಹಾಕ್ಬಹುದು, ಕೋಕೋಪೀಟ್ ಅಲ್ಲಿ ಹಾಕಿದ ನಂತರ ನೀರು ಹಾಕ್ಬೇಕು, ಚಿಮುಕಿಸ್ಬೇಕು, ನೀರು ಚಿಮುಕಿಸ್ಬೇಕು, ಯಾಕೆಂದ್ರೆ ಅದು ನೆನೆಯಬೇಕಲ್ಲ ಬೀಜ, ನೆನೆದೇ ಅದು ಹುಟ್ಟುದು. ಹಾಗೆ ಗಿಡ ಆದ್ಮೇಲೆ ಮತ್ತೆ ನೋಡ್ಕೊಂಡು ನೀರು ಹಾಕ್ಬೇಕಾಗ್ತದೆ, ಜಾಸ್ತಿ ನೀರು ಹಾಕಿದ್ರೆ ಕೊಳ್ತೋಗ್ತದೆ. ಮತ್ತೆ ನೀವು ಅದರಿಂದ ತೆಗೆದು ಎಲ್ಲ ಪಾಟ್ಗಳಿಗೆ, ಹೌದು ಅದರಿಂದ ತೆಗೆದು ಸಣ್ಣ ಪಾಟಿಗೆ ಹಾಕ್ಬೇಕು ಮೊದಲು, ಸಣ್ಣ ಪಾಟಿನ ನಂತರ ಬೆಳೆದ ಹಾಗೆ ದೊಡ್ಡ ಪಾಟಿಗೆ ಹಾಕ್ತಾ ಹೋಗುದು. ನೀವು ಬೀಜದ ಟ್ರೇ ಎಲ್ಲ ಬರುತ್ತಲ್ಲ ಅದರಲ್ಲಿ ಹಾಕುವಂತ? ಹೌದು, ನಾನು ಅದು ಸೀಡ್ಲಿಂಗ್ ಟ್ರೇ ತರ್ತೇನೆ, ಅದರಲ್ಲಿ ಹಾಕ್ತೇನೆ ನಾನು. ಈಗ ಆಂಥೋರಿಯಂ ಗಿಡಗಳನ್ನೆಲ್ಲ ನೀವು ಯಾವ ರೀತಿ ನೆಡುವಂಥದ್ದು? ಅದನ್ನು ಆರ್ಕಿಡ್ ತರವೇ ನೆಡುದು, ಅಂದ್ರೆ ಅದಕ್ಕೆ ಚಾರ್ಕೋಲ್ ಎಲ್ಲ ಕಮ್ಮಿ ಹಾಕಿದ್ರೆ ಸಾಕು, ಅಷ್ಟು ಅದರಷ್ಟು ಎಲ್ಲ ಬೇಡ. ಮತ್ತೆ ಸ್ವಲ್ಪ ಮಣ್ಣು ಬೇಕಿದ್ರೆ ಸ್ವಲ್ಪ ಹಾಕ್ಬಹುದು ಅಷ್ಟೇ, ತುಂಬಾ ಬೇಡ ಮಣ್ಣು ಅದಕ್ಕೆ. ಮತ್ತೆ ಅದಕ್ಕೆ ನೆರಳು ಬೇಕು, ಬಿಸಿಲು ಬೇಡ. ಪಾಟ್ನಲ್ಲಿ ನೆಡುವಾಗ ಸ್ವಲ್ಪ ಕೆಳಭಾಗದಲ್ಲೇ ನೆಡುದು ಒಳ್ಳೇದು, ಅಂದ್ರೆ ಅದು ಮೇಲೆ ಬರ್ತಾ ಬರ್ತಾ ಬೇರು ಹೀಗೆ ಮೇಲೆ ಮೇಲೆ ಬರ್ತಾ ಹೋಗ್ತದೆ, ಆಗ ನಮಗೆ ಈ ತೆಂಗಿನ ಸಿಪ್ಪೆಯನ್ನೆಲ್ಲ ತುಂಬಿಸ್ತಾ ಬರ್ಬೋದು. ತೆಂಗಿನ ಸಿಪ್ಪೆ ಹಾಕಿದಷ್ಟು ಅದು ಒಳ್ಳೇದಾಗ್ತದೆ ಗಿಡ, ಬೇರುಗಳೆಲ್ಲ ಹೋಗ್ಲಿಕ್ಕೆ ಅದೇ ಬೇಕಾದ. ಅದಕ್ಕೆ ರೋಗ ಕೀಟ ಎಲ್ಲ ಆಂಥೋರಿಯಂಗೆ ಬರುವ ಸಾಧ್ಯತೆಗಳಿವೆಯಾ? ಬರ್ತದೆ, ಕಂಬಳಿ ಹುಳ ಬರ್ತದೆ. ಕಂಬಳಿ ಹುಳ ಬಂದು ಎಲೆ ಎಲ್ಲ ತಿಂತದೆ, ಹೂಗಳನ್ನು ಕೂಡ ತಿಂತದೆ ಅದು. ಈಗ ಅದನ್ನು ರೀಪಾಟಿಂಗ್ ಎಲ್ಲ ಮಾಡುದಾದ್ರೆ ಯಾವ ರೀತಿ, ಅದರಲ್ಲಿ ಗಿಡಗಳು ಬರ್ತವ ಹೊಸ ಗಿಡಗಳು? ನಾವದು ಬೇರು ತುಂಬಿದಾಗ ರಿಪೋರ್ಟ್ ಮಾಡಿದ್ರೆ ಆಯ್ತು, ಅಂದ್ರೆ ತುಂಬಾ ಮೇಲೆ ಮೇಲೆ ಬರ್ತದೆ ಅದು, ಬೆಳೀತಾ ಹೋದ ಹಾಗೆ ಮೇಲೆ ಬರುದದು. ನಾವು ಮೇಲೆ ಬಂದಾಗ ಅದಕ್ಕೆ ಏನಾದ್ರೂ ತುಂಬಿಸ್ತಾ ಹೋಗ್ತೇವಲ್ಲ, ಮತ್ತದು ಕಪ್ಪು ಕಪ್ಪಾಗಿರ್ತದೆ, ಕೊಳ್ದು ಕೂಡ ಹೋಗ್ತದೆ ಅದು. ಅದಕ್ಕೋಸ್ಕರ ನಾವು ಅದನ್ನು ರಿಪೋರ್ಟ್ ಮಾಡುದು ಒಳ್ಳೇದು. ಆದ್ರೆ ಹೊಸ ಗಿಡಗಳು ಬೇರುಗಳಲ್ಲಿ ಬರುವಂತದ್ದು ಅದರಲ್ಲಿ? ಹೌದು, ಅದರ ಬುಡದಲ್ಲಿ ಬರ್ತದೆ, ಶೂಟ್ಗಳಾಗಿ ಬರ್ತದೆ. ನಾವು ತೆಗೆದು ಬೇರೆ ಪ್ಲಾಂಟೇಶನ್, ನಾವು ಕೋಕೋಪೀಟ್ ನಲ್ಲಿ ನೆಟ್ರೆ ಆಯ್ತು, ಅದನ್ನು ಬೇಗ ಬೆಳೀತದೆ, ಮತ್ತೆ ನಮಗೆ ಬೇಕಾದಾಗೆ ನೆಡ್ಬಹುದು ಅದನ್ನು. ದಾಸವಾಳ ಜಾತಿಗಳೆಲ್ಲ ತುಂಬಾ ಇದೆಯಾ ನಿಮ್ಮ ಹತ್ರ? ಹಾ, ದಾಸವಾಳ ಸುಮಾರಿದೆ, 38 ಬಗೆ ಎಲ್ಲ ಇದೆ ನನ್ನಲ್ಲಿ ದಾಸವಾಳ. ಅಂದ್ರೆ ಈ ಹೈಬ್ರಿಡ್ ಇದೆ, ಮತ್ತೆ ನಮ್ಮ ಮಾಮೂಲಿ ಊರಿನ ತಳಿಗಳು ಕೂಡ ಇವೆ. ಇದರಲ್ಲಿ ಯಾವುದು ಜಾಸ್ತಿ ಬೆಳೆಯುವಂಥದ್ದು? ಅಂದರೆ ಊರಿನ ತಳಿಗಳಿಗಾದರೆ ರೋಗ ಬಾಧೆ ಎಲ್ಲ ಕಡಿಮೆ ಇರ್ತದಲ್ಲ, ಹೈಬ್ರಿಡಿಗಾದರೆ ಜಾಸ್ತಿ ಇರುತ್ತಲ್ಲ? ಹೌದು, ಊರಿನ ತಳಿಗಳಾದರೆ ವರ್ಷಾನುಗಟ್ಟಲೆ ಉಳಿತದೆ ಗಿಡಗಳು, ದೊಡ್ಡ ಮರದ ಹಾಗೆ ಬೆಳೀತದೆ ಅದು. ಕಟಿಂಗ್ ಮಾಡದಿದ್ರೆ ಮರದ ಹಾಗೆ ಆಗ್ತದೆ, ಕಟಿಂಗ್ ಮಾಡ್ತಾ ಇರಬೇಕಾಗ್ತದೆ. ಕಟಿಂಗ್ ಮಾಡಿದ್ರೆ ತುಂಬಾ ಹೂ ಕೂಡ ಸಿಗ್ತದೆ, ಯಾವಾಗ್ಲೂ ಹೂ ಇರ್ತದೆ ಅದರಲ್ಲಿ. ದಾಸವಾಳದಲ್ಲಿ ಹೂ ಇಲ್ಲ ಅಂತಲೇ ಆಗೋದಿಲ್ಲ, ಯಾವಾಗ್ಲೂ ಹೂ ಆಗ್ತಾ ಇರ್ತದೆ. ಹೈಬ್ರಿಡ್ ತಳಿಗಳಲ್ಲಿ ಆದ್ರೆ ಹೂಗಳೆಲ್ಲ ತುಂಬಾ ಕಡಿಮೆ, ಆದ್ರೆ ಹೂ ಮಾತ್ರ ತುಂಬಾ ದೊಡ್ಡ ಹೂ ಬರ್ತದೆ ಅದರಲ್ಲಿ ಹೈಬ್ರಿಡ್ ನಲ್ಲಿ. ಗಿಡ ಕೂಡ ಚಿಕ್ಕ ಕುಬ್ಜವಾಗಿರ್ತದೆ ಅಷ್ಟೇ, ಪಾಟಲ್ಲಿ ನೆಟ್ಟು ಮಾಡಬಹುದು, ರಿಪೋರ್ಟ್ ಕೂಡ ಮಾಡಬಹುದು 2 ವರ್ಷಕ್ಕೊಮ್ಮೆ ಎಲ್ಲ. ಮತ್ತೆ ತಿಂಗಳಿಗೊಮ್ಮೆ ಗೊಬ್ಬರ ಕೊಟ್ರೆ ಆಯ್ತು, ಅದಕ್ಕೆ ಗೊಬ್ಬರ ಕೊಡ್ತಾ ಇದ್ರೆ ಹೂ ಬರ್ತಾ ಇರ್ತದೆ. ಲೋಕಲ್ ತಳಿಗಳಾದ್ರೆ? ಲೋಕಲ್ ತಳಿಗಳಿಗೆ ಗೊಬ್ಬರ ಇಲ್ಲದಿದ್ರೂ ನಡೀತದೆ, ಗೊಬ್ಬರ ಹಾಕದಿದ್ರು ಅದು ಮಣ್ಣಿನಲ್ಲಿರುವ ಸತ್ವವನ್ನೇ ಹೀರಿಕೊಂಡು ಹೂ ಬರ್ತಾನೆ ಇರ್ತದೆ ಅದರಲ್ಲಿ. ಪಾಟ್ ಅಲ್ಲಿ ನೆಟ್ಟಿದಿರೋ ಅಲ್ಲ, ಈ ನೆಲದ ಮೇಲೆ ನೆಟ್ಟಿದ್ದೀರಾ? ಅಂದ್ರೆ ನೆಲದ ಮೇಲೆ ನೆಟ್ಟರೆ ಜಾಸ್ತಿ ಹೂ ಕೊಡುವ ಸಾಧ್ಯತೆಗಳಿರ್ತದಲ್ಲ? ಹೌದು, ನಾನು ನೆಲದ ಮೇಲೆಯೂ ನೆಟ್ಟಿದ್ದೇನೆ, ಪಾಟ್ ಅಲ್ಲಿ ಕೂಡ ನೆಟ್ಟಿದ್ದೇನೆ ನಾನು ದಾಸವಾಳಗಳನ್ನು, ಸುಮಾರಷ್ಟು ನೆಲದ ಮೇಲೆ ನೆಟ್ಟಿದ್ದೇನೆ. ಒಮ್ಮೊಮ್ಮೆ ನಾನು ಏನ್ ಮಾಡ್ತೇನೆ ಅಂದ್ರೆ, ಹೊಸ ಗಿಡ ಸಿಕ್ಕಿದ್ರೆ ಸಣ್ಣ ಕವರ್ ಅಲ್ಲಿ ಹಾಕಿ ನೆಟ್ಟಿರ್ತೇನೆ, ಆಮೇಲೆ ಅದನ್ನು ಪಾಟಿಗೆ ಹಾಕ್ತೇನೆ, ಮತ್ತೆ ಅದರಲ್ಲಿ ಗೆಲ್ಲು ಬರ್ತದಲ್ಲ ಅದನ್ನು ತೆಗೆದು ವಾಪಸ್ ನಾನು ನೆಟ್ಟು ಮತ್ತೆ ನಾನು ಅದನ್ನು ಹೊರಗಡೆ ನೆಟ್ಟಿರ್ತೇನೆ, ಆತರ ಮಾಡ್ತೇನೆ ನಾನು. ನಿಮ್ಮ ಹತ್ರ ಲಿಲ್ಲಿ ಹೂವಿನ ಜಾತಿ ಕೂಡ ಇದೆ ಅಲ್ಲ ಹೂಗಳು? ಹೌದು, ರೇನ್ ಲಿಲ್ಲಿ ಅಂತ ಇದೆ, ಮತ್ತೆ ಈಚೆ ಇನ್ನೊಂದು ಲಿಲ್ಲಿ ಇದೆ ಅಮರಿಲ್ಲಿಸ್ ಅಂತ ಹೇಳಿ, ಅದು ಕಮ್ಮಿ ಇರೋದು ನನ್ನ ಹತ್ರ. ರೇನ್ ಲಿಲ್ಲಿಗಳು ಒಂದು 40 ವೆರೈಟಿ ಇದೆ, ಮೀಡಿಯಾಗಳಲ್ಲಿ ನೋಡಿ ತರಿಸಿದ್ದೆ ನಾನು, ತುಂಬಾ ಚೆನ್ನಾಗಿದೆ ಹೂಗಳು. ಡಬಲ್ ಪೆಟಲ್ಸ್ ಎಲ್ಲ ತುಂಬಾ ಚಂದ ಇದೆ, ತುಂಬಾ ಹೂ ಆಗುದು ಕಮ್ಮಿ. ಡಬಲ್ ಪೆಟಲ್ಸ್ ಅಲ್ಲಿ ತುಂಬಾ ಹೂ ಆಗುದಿಲ್ಲ, ಈ ಸಿಂಗಲ್ ಪೆಟಲ್ಸ್ ಇರ್ತದಲ್ಲ ಅದರಲ್ಲಿ ತುಂಬಾ ಹೂ ಆಗ್ತದೆ. ಮಳೆ ಬಿದ್ರೆ ಸಾಕು, ಮಳೆ ಒಮ್ಮೆ ಬಿದ್ರೆ ಅದರಲ್ಲಿ ಮೊಗ್ಗು ಹುಟ್ಟಲಿಕ್ಕೆ ಶುರು ಆಗ್ತದೆ, ಮತ್ತೆ ಹೂವೇ ಆಗುದು ಅದಕ್ಕೆ. ಹಾಗೆ ಅದಕ್ಕೆ ಸೆಗಣಿ ಗೊಬ್ಬರ ನೀರು ಹಾಕ್ತದೆ, ಒಳ್ಳೇದಾಗ್ತದೆ. ಒಮ್ಮೆಗೆ ಅದು ತುಂಬಾ ಗಿಡಗಳು ಬರ್ತವಲ್ಲ ಅದರಲ್ಲಿ? ಹಾ, ತುಂಬಾ ಗಿಡಗಳು ಪಾಟ್ ನಲ್ಲಿ ತುಂಬಿದಾಗ ನಾವು ಅದನ್ನು ಬೇರೆ ಗಿಡ ಮಾಡ್ಕೊಳ್ಬಹುದು, ಇನ್ನಷ್ಟು ಮಾಡ್ಕೊಳ್ಬಹುದು. ನೆಲದಲ್ಲಿಯೂ ನೆಡ್ಬಹುದು ಚಂದಕ್ಕೆ, ಬದಿಯಲ್ಲಿ ನೆಡ್ತಾ ಹೋದ್ರೆ ಅದು ಕೂಡ ತುಂಬಾ ಚೆನ್ನಾಗಿರ್ತದೆ. ಮಾತ್ರ ಮಳೆಗಾಲದಲ್ಲಿ ಮಾತ್ರ ಹೂ ಆಗುದು, ಯಾವ ಟೈಮಲ್ಲಿ ಮಳೆ ಬಿದ್ರೂ ಹೂ ಆಗ್ತದೆ ಅದರಲ್ಲಿ. ಮಳೆ ಇಲ್ಲದಿದ್ರೂ ಅದು ಒಂದು ಹಸಿರಾಗಿ ನೋಡ್ಲಿಕ್ಕೂ ಚಂದ ಅಲ್ಲ? ಮಳೆ ಇಲ್ಲದಿದ್ರೆ ಎಲೆಗಳು ಹಸಿರಾಗಿ ನೋಡ್ಲಿಕ್ಕೆ ಚಂದ. ಕೇಪುಳದ ಜಾತಿಗೆ ಬಂದ್ರೆ ನಿಮ್ಮ ಹತ್ರ ಎಷ್ಟು ವೆರೈಟಿ ಇದೆ? ಕೇಪುಳದಲ್ಲಿ 23 ವೆರೈಟಿ ಇದೆ ನನ್ನ ಹತ್ರ. ನಾನು ಅದೇ ನರ್ಸರಿಗೆ ಹೋದ್ರೆ ನಾನು ಕೇಪುಳ ತಕೊಂಡು ಬರುದು, ಹೂಗಳು ದೇವರಿಗಾದ್ರೂ ಆಗ್ತದಲ್ಲ ಅಂತ ಹೇಳಿ. ಹಾಗೆ ಅದರಲ್ಲಿ ಕೆಲವು ಸಣ್ಣ ಹೂಗಳದ್ದು ಕೂಡ ಇವೆ, ದೊಡ್ಡ ಹೂಗಳದ್ದು ಕೂಡ ಇವೆ. ನಾನು ಎಲ್ಲವನ್ನು ಪಾಟಿಗೆ ಹಾಕಿದ್ದೇನೆ. ನೆಲದಲ್ಲಿ ನೆಟ್ಟದ್ದು ಭಾರಿ ಕಮ್ಮಿ ಕೇಪುಳ. ಮನೆಯಾಗಿ ಅಂದ್ರೆ ಏನಾದ್ರೂ ಕೆಲಸಕ್ಕೋಸ್ಕರ ಅದನ್ನು ತೆಗಿತಾರಲ್ಲ ಗಿಡವನ್ನು, ಅದಕ್ಕೋಸ್ಕರ ನಾನು ದೊಡ್ಡ ದೊಡ್ಡ ಪಾಟ್ ಅಲ್ಲಿ ಹಾಕಿ ಇಟ್ಟಿದ್ದೇನೆ. ಹೂ ಆಗ್ತಾ ಇರುವಾಗ ಬಾರಿ ಚಂದ ಕಾಣ್ತದೆ, ಮತ್ತೆ ಹೂ ಇಲ್ಲ ಅಂತಲೇ ಆಗುದಿಲ್ಲ ಅದರಲ್ಲಿ. ಯಾವ ಸೈಜಿನ ಪಾಟ್ ಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ? ನಾನು 10 ಇಂಚಲ್ಲಿಯೂ ಹಾಕಿದ್ದೇನೆ, 12-15 ಇಂಚಿನ ತನಕ ಹಾಕಿದ್ದೇನೆ. ತುಂಬಾ ದೊಡ್ಡ ಆಗ್ತದಲ್ಲ ಕೆಲವು ಕೇಪುಳಗಳು, ಅದನ್ನ 15 ಇಂಚಿನ ಪಾಟ್ ಅಲ್ಲಿ ಹಾಕಿದ್ದೇನೆ ನಾನು. ಬಿಳಿಯದ್ದು ಮತ್ತೆ ಬೇರೆ ಬೇರೆ ಬಣ್ಣದಿದೆ ನನ್ನ ಹತ್ರ. ಗುಲಾಬಿ ಜಾತಿಗೆ ಬಂದ್ರೆ ನಿಮ್ಮ ಹತ್ರ ಎಷ್ಟು ಜಾತಿಯ ಗಿಡಗಳಿವೆ? ಒಂದು 35 ಜಾತಿಯದ್ದು ಗುಲಾಬಿಗಳಿವೆ ನನ್ನ ಹತ್ರ, ಈ ಸಾಮಾನ್ಯ ನಮ್ಮ ಊರಲ್ಲಿ ಬೆಳೆಯುವ ತಳಿಗಳ, ಮತ್ತೆ ಈಚೆಯದ್ದು ಕೂಡ ಇವೆ ನನ್ನ ಹತ್ರ, ನರ್ಸರಿಯಿಂದ ತಕೊಂಡು ಬಂದಂತದ್ದು ಕೂಡ ಇವೆ ನನ್ನ ಹತ್ರ. ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಗುಲಾಬಿ ಬೆಳೆ ಸ್ವಲ್ಪ ಕಷ್ಟ ಅಲ್ವಾ, ಅಂದ್ರೆ ಬಿಸಿಲು ಜಾಸ್ತಿ ಇದೆಯಲ್ಲ, ಅವಾಗ ನೀವು ಅದನ್ನು ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡುವಂಥದ್ದು? ಬಿಸಿಲಿಗೆ ಅಂದ್ರೆ ಏನಾಗುದಿಲ್ಲ, ಅದಕ್ಕೆ ಬೇಕಷ್ಟು ನೀರು ಕೊಟ್ಟರೆ ಆಯ್ತು, ನೀರು ಚಂದ ಬಸಿದು ಹೋಗ್ಬೇಕು, ಮತ್ತೆ ಗೊಬ್ಬರ ಕೊಡ್ತಾ ಇರ್ಬೇಕು ಟೈಮ್ಗೆ ಸರಿಯಾಗಿ. ಚಳಿಗಾಲದಲ್ಲೆಲ್ಲ ತುಂಬಾ ಹೂ ಆಗ್ತಾ ಇರ್ತದೆ ಅದರಲ್ಲಿ, ಮಳೆಗಾಲ ಸ್ವಲ್ಪ ಕಮ್ಮಿ, ಮಳೆಗಾಲದಲ್ಲಿ ರೋಗ ಬಾಧೆ ಜಾಸ್ತಿ. ಹೌದು ಹೌದು, ಮಳೆಗಾಲದಲ್ಲಿ ನೀರು ನಿಂತ್ರೆ ಗಿಡ ಕೊಳ್ತು ಸತ್ತೇ ಹೋಗ್ತದೆ ಅದು, ಹಾಗಾಗಿ ಸ್ವಲ್ಪ ಅಂತ ಗಿಡಗಳನ್ನೆಲ್ಲ ಒಳಗಿಡುದು ಒಳ್ಳೇದು. ಹಾಗೆ ನೀರು ನಿಂತು ಹಾಳಾಗುವಂತ ಗಿಡಗಳಿದ್ರೆ ಒಳಗಿಡ್ಬಹುದು, ನೆಲದಲ್ಲಿದ್ರೆ ಏನು ಸಮಸ್ಯೆ ಇಲ್ಲ, ಗುಲಾಬಿ ಒಳ್ಳೇದಾಗ್ತದೆ. ನಮ್ಮ ಲೋಕಲ್ ವೆರೈಟಿ ಆದ್ರೆ ನೆಲದಲ್ಲಿ ಕೂಡ ದೊಡ್ಡ ಪೊದರು ತರ ಬೆಳೆದು ತುಂಬಾ ಹೂ ಆಗ್ತದೆ, ಅದರದ್ದು ಮೇಂಟೆನೆನ್ಸ್ ಸುಲಭವೇ ಹಾಗೆ ಹೇಳುದಿದ್ರೆ. ಈಗ ಹೈಬ್ರಿಡ್ ತಳಿಗಳಾದ್ರೆ ಅದರ ನಿರ್ವಹಣೆ ಜಾಸ್ತಿ ಅಲ್ವಾ? ಹೌದೌದು, ಹೈಬ್ರಿಡ್ ಆದ್ರೆ ರೋಗ ಬರುದು ಜಾಸ್ತಿ, ಬೇಗ ಸಾಯ್ತದೆ, ಆಯುಷ್ಯ ಬಾರಿ ಕಮ್ಮಿ, ಅದಕ್ಕೆ ಒಂದು 2-3 ವರ್ಷ ಬದುಕ್ತದಷ್ಟೇ. ನಮಗೆ ಚಂದಕ್ಕೋಸ್ಕರ ಗೊಬ್ಬರ ಹಾಕ್ತಾ ಇದ್ರೆ ಆಯ್ತಷ್ಟೇ, ಬೇಗ ಕೊಳ್ತು ಹೋಗ್ತದದು, ಬುಡದಿಂದಲೇ ಸತ್ತು ಹೋಗ್ತದೆ. ಅದು ಒಂದು ಗೆಲ್ಲು ಚಿಗುರುವಾಗ ಇನ್ನೊಂದು ಗೆಲ್ಲು ಸಾಯ್ತು. ಹೌದು ಹೌದು, ಕೆಲವೊಮ್ಮೆ ಬದುಕ್ತದೆ, ನಮ್ಮಲ್ಲಿ ಕೂಡ ನಾವು ಅದರನ್ನು ಕಟಿಂಗ್ಸ್ ನೆಟ್ಟರೆ ಬದುಕ್ತದೆ ಕೆಲವೊಮ್ಮೆ. ನನ್ನ ಹತ್ರ ಒಂದು 15 ದಿನ ವರೆಗೆ ಉಳಿಯುವಂತಹ ಗುಲಾಬಿ ಗಿಡವೂ ಇದೆ, ಹೂ ತುಂಬಾ 15 ದಿನ ಉಳಿತದೆ, ಅದು ಉದುರುದೇ ಇಲ್ಲ, ಅಷ್ಟು ಚಂದ ಹೂ ಅದು ಕಾಣ್ಲಿಕ್ಕೆ ಕೂಡ. ಒಂದು ಕಪ್ಪೊತ್ತಿ ಕೆಂಪು ಬಣ್ಣದ ಗುಲಾಬಿ ಹೂ, ಅದು ನರ್ಸರಿಯಿಂದ ಯಾವತ್ತೋ ತಂದಿದ್ದೆ, ನರ್ಸರಿ ಗಿಡ ಹೋಗಿದೆ ನನಗೆ, ನಾನು ನೆಟ್ಟು ಬೆಳೆಸಿದ್ದು 2 ಗಿಡ ಇದೆ, ಈಗ ತುಂಬಾ ಜನರಿಗೆ ಕೊಟ್ಟಿದ್ದೇನೆ ಕೂಡ. ಅದು ಮಲ್ಲಿಗೆ ಬೆಳೆಸುವ ಪ್ರಯತ್ನ ಮಾಡಿದ್ದೀರಾ? ಹೌದು, ನಾನು ಮಲ್ಲಿಗೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಈಗ 2 ಪಾಟ್ ಅಲ್ಲಿ ಹಾಕಿದ್ದೇನೆ, ಶಂಕರಪುರ ಮಲ್ಲಿಗೆ ಮತ್ತೆ ಮಂಗಳೂರು ಮಲ್ಲಿಗೆ ಅಂತ ಹೇಳಿ. ಆದ್ರೆ ಈಚೆ 7 ಸುತ್ತಿನ ಮಲ್ಲಿಗೆ ಅಂತ ಹೇಳಿದೆ ನನ್ನ ಬಳಿ, ಅದು ದೊಡ್ಡದಾಗಿ ತುಂಬಾ ಪೊದರಿನ ತರ ಬಂದು ಒಂದು ಟೈಮಲ್ಲಿ ಹೂ ಆಗ್ತದೆ, ಬೇಕಷ್ಟು ಹೂ ಆಗ್ತದೆ ಅದು. ಈ ಏಪ್ರಿಲ್ ಟೈಮಲ್ಲೆಲ್ಲ ತುಂಬಾ ಹೂ ಸಿಗ್ತದೆ ಅದರಲ್ಲಿ, ಒಂದು ಗುಲಾಬಿ ತರವೇ ಇರ್ತದೆ ಅದು ಕಾಣ್ಲಿಕ್ಕೆ, ಬಾರಿ ಚಂದದ ಹೂ, ಒಂದನ್ನು ಮುಡಿದುಕೊಂಡು ಕೂಡ ಹೋಗ್ಬೋದು ಆ ತರ ಇದೆ, ಬಾರಿ ಚಂದ ಇದೆ. ಮತ್ತೆ ಕೆಲವು ಕಾಕಡಗಳಿವೆ, ಮರಮಲ್ಲಿಗೆ ಅಂತ ಹೇಳಿ ಅದೆಲ್ಲ ಇವೆ. ಈಗ ಇನ್ನು ಮಲ್ಲಿಗೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಪಾಟ್ ಅಲ್ಲಿ ನೆಟ್ಟಿದ್ದೇನೆ, ಪಾಟ್ ಅಲ್ಲಿ ಚಂದ ಹೂ ಬಂದಿದೆ, ಹಾಗಾಗಿ ಇನ್ನು ಪಾಟ್ ಅಲ್ಲಿ ಹಾಕ್ಬಹುದು ಅಂತ ಹೇಳುವಂತದ್ದು ಒಂದು ಭರವಸೆ ಇದೆ. ಹಲವಾರು ಜನರು ಪಾಟ್ ಅಲ್ಲಿ ಮಾಡಿದಾರೆ ಅಲ್ಲ, ಹಾಗೆ ಅದನ್ನು ನೋಡಿ. ಇನ್ನು ಹೊಸ ಗಿಡ ಅಂತ ಹೇಳಿ ತರ್ಲಿಕ್ಕಿಲ್ಲ, ಅದರಿಂದಲೇ ನಾನು ನೆಡುದು, ಇನ್ನು ಗಿಡ ಮಾಡಿ ನಾನೇ ಗಿಡ ಮಾಡಿ ಪಾಟಿಗೆ ಹಾಕುದಂತ ಮಾಡಿದ್ದೇನೆ. ಸೇವಂತಿಗೆ ವೆರೈಟಿ ಬೆಳೆಸಲಿಲ್ಲ ನೀವು? ಸೇವಂತಿಗೆ ತುಂಬಾ ಕಮ್ಮಿ ಆಗಿದೆ, ಅಂದ್ರೆ ಅದಕ್ಕೆ ರೋಗಗಳು ಜಾಸ್ತಿ, ಎಲೆ ಮುರುಟು ಬರ್ತದೆ ಮತ್ತೆ ಹುಳಗಳು, ಹಾಗಾಗಿ ಸೇವಂತಿಗೆ ತುಂಬಾ ಕಮ್ಮಿ ಇದೆ ನನ್ನಲ್ಲಿ, ಈಗ ಒಂದು 5 ಅಷ್ಟೇ ಇವೆ ಅಷ್ಟೇ ನನ್ನ ಹತ್ರ, ಹಾಗಾಗಿ ಬಾರಿ ಕಮ್ಮಿ ಇದೆ. ಅದಕ್ಕೆ ಗೊಬ್ಬರ ಇದು ಸೆಗಣಿ ನೀರು ಹಾಕಿದ್ರೆ ಸಾಕು, ಹೆಚ್ಚು ಗೊಬ್ಬರವೂ ಬೇಡ, ಗೊಬ್ಬರ ಜಾಸ್ತಿ ಹಾಕಿದ್ರೆ ಹಳದಿಯಾಗಿ ಗಿಡ ಸತ್ತು ಹೋಗ್ತದೆ, ನೆರಳಲ್ಲಿ ಇಡ್ಬೇಕು, ಜಾಸ್ತಿ ಬಿಸಿಲಾದ್ರೆ ಆಗುದಿಲ್ಲ. ಮತ್ತೆ ಸೀಸನಿಂಗ್ ಹೂ ಆಗುದದು, ಅಂದ್ರೆ ಅಕ್ಟೋಬರ್ ತಿಂಗಳಲ್ಲೇ ಹೂ ಆಗುದದು, ಅದರ ನಂತರ ಎಷ್ಟು ಗಿಡ ಬೆಳೆದ್ರು ಕೂಡ ಹೂ ಆಗುದೇ ಇಲ್ಲ. ಆರ್ನಮೆಂಟಲ್ ಪ್ಲಾಂಟ್ಸ್ ಅಂದ್ರೆ ಅಲಂಕಾರಿಕ ಗಿಡಗಳು, ಅದನ್ನೆಲ್ಲ ಯಾವ ರೀತಿ ನೀವು ಬೆಳೆಸ್ತೀರಿ, ಯಾವ ಜಾತಿಯ ಅಲಂಕಾರಿಕ ಗಿಡಗಳೆಲ್ಲ ಇವೆ ನಿಮ್ಮ ಹತ್ರ? ಅದು ಅಗ್ನೋಲಿಮಾ ಅಂತ ಹೇಳಿ ಒಂದಿದೆ, ಮತ್ತೆ ಇನ್ನೊಂದು ಜೀಜಿ ಪ್ಲಾಂಟ್ ಅಂತ ಹೇಳಿ ಇದೆ, ಮತ್ತೆ ಜೇಡ್ ಪ್ಲಾಂಟ್ ಅಂತ ಹೇಳಿ ಒಂದು, ಸ್ನೇಕ್ ಪ್ಲಾಂಟ್ ಅಂತ ಹೇಳಿ ಇದೆ, ಮತ್ತೆ ಕೆಲವೆಲ್ಲ ಅಲಂಕಾರಿಕ ಗಿಡಗಳಿವೆ, ನನಗೆ ಅದರ ಹೆಸರುಗಳು ಗೊತ್ತಿಲ್ಲ. ಒಂದು ಮರದ ಹಾಗೆ ಬರ್ತದಲ್ಲ ಅದು, ಕ್ರಿಸ್ಮಸ್ ಟ್ರೀ ತರದ್ದು, ಅದೆಲ್ಲ ಇವೆ. ಮತ್ತೆ ಇದು ಈ ಜೀಜಿ ಪ್ಲಾಂಟ್ ಅದೆಲ್ಲ ಒಳಗಿಡುವಂತದ್ದು, ಮತ್ತೆ ಅರೇಕಾ ಪಾಮ್ ಅಂತ ಹೇಳಿ ಅದೆಲ್ಲ ಒಳಗೆ, ಮನೆ ಒಳಗೆ ಅಂದ್ರೆ ಸಿಟ್ಔಟ್ ಅಲ್ಲಿ ಇಡ್ಬಹುದು, ಚಂದಕ್ಕೆ ಮನೆ ಒಳಗೂ ಕೂಡ ಇಂಡೋರ್ ಪ್ಲಾಂಟ್ಸ್, ಇಂಡೋರ್ ಪ್ಲಾಂಟ್ಸ್. ಮತ್ತೆ ಅದಕ್ಕೆ ಇದು ನಾವು ಹಗುರವಾದ ಇದು ಬೇಕು, ಅದಕ್ಕೆ ಪಾಟಿಂಗ್ ಮಿಕ್ಸ್ ಬೇಕು, ತುಂಬಾ ಬಾರದ್ದೆಲ್ಲ ಬೇಡ, ಕೋಕೋಪೀಟ್ ಅಲ್ಲೆಲ್ಲ ಆಗ್ತದೆ, ಸ್ವಲ್ಪ ಮಣ್ಣು ಹಾಕಿದ್ರೆ ಆಯ್ತು, ಸ್ವಲ್ಪ ಸ್ವಲ್ಪ ಗೊಬ್ಬರ ಕೊಟ್ಟರು ಕೂಡ ಸಾಕಾಗ್ತದೆ, ಅದಕ್ಕೆ ಚಂದ ಎರೆಗಳು ಬಂದು ಚಂದ ಕಾಣ್ತದೆ. ಪಾಟಿನ ಅಳತೆ ಇಷ್ಟು ಬೇಕು ಅಂತ? ಸಣ್ಣ ಪಾಟ್ ಅಲ್ಲಿ ಕೂಡ ಆಗ್ತದೆ ಅದು, ದೊಡ್ಡ ಪಾಟ್ ಅಂತ ಬೇಕಂತ ಏನಿಲ್ಲ, ಬೆಳೆದಾಗೆ ನಾವು ಬೇರೆ ನೆಟ್ಟು ಬೇರೆ ಮಾಡ್ಕೊಳ್ಬಹುದು. ಮಾತ್ರ ಸ್ನೇಕ್ ಬ್ಯಾಟ್ ಅಂದ್ರೆ ತುಂಬಾ ತುಂಬ್ತದೆ ಅದರಲ್ಲಿ, ಸಣ್ಣ ಪಾಟ್ ಇದ್ರೆ ತುಂಬಾ ತುಂಬಿ ಪಾಟೇ ಒಡೆದೋಗ್ತದೆ, ಒಮ್ಮೊಮ್ಮೆ ತೆಗಿತಾ ಇರ್ಬೇಕಷ್ಟೇ. ಹೊಸ ಗಿಡಗಳು ಹೂ ಕೂಡ ಬರ್ತದೆ ಸ್ನೇಕ್ ಪ್ಲಾಂಟ್ ಅಲ್ಲಿ, ತುಂಬಾ ಚಂದ ಇರ್ತದೆ ಅದು. ಅಲೋವೆರಾ ಕೂಡ ನೆಟ್ಟು ಮಾಡ್ಬೋದು, ಹಾಗೆ ಒಳಗೆ ಇಡಬಹುದು, ಜಾಗ್ರತೆ ಬೇಕು ಮಾತ್ರ, ಮಕ್ಕಳ ಕೈಗೆಲ್ಲ ಸಿಗದಂತೆ ಇಡಬೇಕು, ಅಂದ್ರೆ ಅದರಲ್ಲಿ ಮುಳ್ಳಿರ್ತದಲ್ಲ ಹಾಗೆ. ಜೀಜಿ ಪ್ಲಾಂಟ್ ಅಲ್ಲಿ ಇದು ಆಕ್ಸಿಜನ್ ಉತ್ಪತ್ತಿ ತುಂಬಾ ಮಾಡ್ತದಂತೆ ಅದು, ಮನಿ ಪ್ಲಾಂಟ್, ಜೀಜಿ ಪ್ಲಾಂಟ್, ಜೇಡ್ ಅಂತದೆಲ್ಲ ಮನೆ ಒಳಗೆ ಇಟ್ಟರೆ ನಮಗೆ ಏರ್ ಪ್ಯೂರಿಫೈಯರ್ ಹಾಗೆ ಕೆಲಸ ಮಾಡ್ತದೆ ಅದು, ಹಾಗೆ ಅದು ತುಂಬಾ ಒಳ್ಳೆಯದು ನಮಗೆ, ಇಟ್ಟರೆ ಮನೆ ಒಳಗೆ ಇಟ್ಟರೆ ಆಫೀಸ್ಗಳಲ್ಲೆಲ್ಲ ಇಡ್ತಾರೆ. ನನ್ನ ಬಳಿ 2 ವೆರೈಟಿ ಜೀಜಿ ಪ್ಲಾಂಟ್ ಇದೆ. ಮತ್ತೆ ಆರ್ನಮೆಂಟ್ ಪ್ಲಾಂಟ್ ಅಲ್ಲಿ ಕೋಲಿಯಸ್ ಅಂತ ಹೇಳಿದೆ, ಅದಕ್ಕೆ ನೆರಳು ಬೇಕು, ಮನೆ ಸುತ್ತ ನೆಡ್ಬಹುದು, ಅದನ್ನು ನೆಟ್ಟು ಮತ್ತೆ ಪಿಂಚಿಂಗ್ ಮಾಡ್ತಾ ಇದ್ರೆ ಪೊದೆ ತರ ಬಂದು ತುಂಬಾ ಚಂದ ಕಾಣ್ತದೆ ಅದು ನೋಡ್ಲಿಕ್ಕೆ, ಬಣ್ಣ ಬಣ್ಣದ ಎಲೆಗಳು ಬಹಳ ಚಂದ ಕಾಣ್ತದೆ. ಅದು ಕ್ರೋಟನ್ ಅಲ್ಲ, ಅದು ತುಂಬಾ ಮೆತ್ತಗಿನ ಎಲೆ ಅದರದ್ದು. ಕ್ರೋಟನ್ ಆದ್ರೆ ಗಟ್ಟಿ ಇರ್ತದಲ್ಲ, ಇದು ಕ್ರೋಟನ್ ತರವೇ. ಮತ್ತೆ 6 ತಿಂಗಳಿಗೊಮ್ಮೆ ರಿಪೋರ್ಟ್ ಮಾಡ್ಬೇಕು ಇದನ್ನು, ಬೇಗ ಸಾಯ್ತದೆ ಅದು ಗಿಡ. ಹಾಗಾಗಿ ಪಿಂಚಿಂಗ್ ಮಾಡ್ತಾ ಇದ್ರೆ ಪೊದೆ ತರ ಬಂದು ತುಂಬಾ ಚಂದ ಕಾಣ್ತದೆ. ಅದು ಹೆಚ್ಚು ಹೆಚ್ಚು ಗಿಡಗಳದ್ರಲ್ಲೇ ಬರ್ತದ? ಹಾ, ಅದನ್ನ ನೀವು ತುದಿ ನೆಟ್ರು ಸಾಕು, ಅದು ಬೇರು ಬೇಕು ಅಂತ ಇಲ್ವಾ? ಇಲ್ಲ ಇಲ್ಲ, ಬೇರು ಬೇಕಂತವೇ ಇಲ್ಲ, ಅದೇ ಬೇರು ಕೊಟ್ಟುಕೊಂಡು ಬದುಕ್ತದೆ. ಬಹಳ ಚಂದದ ಗಿಡಗಳು ಅದು. ಅದಕ್ಕೆ ಸೆಗಣಿ ನೀರು ಸ್ವಲ್ಪ ಹಾಕಿದ್ರೆ ಸಾಕು, ತಿಂಗಳಿಗೊಮ್ಮೆ ಹಾಕಿದ್ರೆ ಸಾಕದಕ್ಕೆ, ಚಂದ ಬೆಳೆದು ಬರ್ತದೆ. ನನ್ನ ಹತ್ರ ಬಾಲ್ಸಮ್ ಅಂತ ಹೇಳಿ ನೀರು ಸೋಣೆ ಅಂತ ಹೇಳ್ತಾರಲ್ಲ, ಅದರದ್ದು ಕೂಡ ಇದೆ, ಒಂದು 15 ವಿಧ ಇವೆ. ಅದು 4-5 ವೆರೈಟಿ ದೊಡ್ಡ ಹೂವಾಗುವಂತಹದ್ದಿದೆ, ಮತ್ತೆ 2 ಡಬಲ್ ಪೆಟಲ್ಸ್ ಇದ್ದು ಅದು ಕೂಡ ಇವೆ. ಅದಕ್ಕೆ ನೆರಳು ಜಾಸ್ತಿ ಬೇಕು, ಮತ್ತೆ ಮಣ್ಣು ತೇವ ಇರಬೇಕು. ಕೋಕೋ ಪೀಟಲ್ಲಿ ನೆಟ್ರೆ ಒಳ್ಳೇದಾಗ್ತದೆ, ಅಡಿಕೆ ಸಿಪ್ಪೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಣ್ಣೆಲ್ಲ ಮಿಶ್ರಣ ಮಾಡಿ ನೆಟ್ರೆ ತುಂಬಾ ಒಳ್ಳೇದಾಗ್ತದೆ. ಸೆಗಣಿ ನೀರು ಕೊಡ್ತಾ ಇದ್ರೆ ಸಾಕು, ಹೆಚ್ಚಿನ ಗೊಬ್ಬರದ ಅವಶ್ಯಕತೆ ಇಲ್ಲ. ಅದಕ್ಕೆ ಗಿಡ ತುಂಬಾ ಬೆಳೆದು ಬೇರೆ ಕೊಟ್ಟು ಹೊಸ ಗಿಡಗಳನ್ನು ಮಾಡ್ಕೊಳ್ಬಹುದು. ಈಗ ಈ ಎಲ್ಲ ಗಿಡಗಳನ್ನು ನೀವು ಅಂಗಳದ ಅಕ್ಕಪಕ್ಕದಲ್ಲೇ ನೆಟ್ಕೊಂಡಿದ್ದೀರಾ, ಹೇಗೆ ಅದು? ಹೌದು, ಸುತ್ತಮುತ್ತ ಎಲ್ಲ ಗಿಡಗಳನ್ನು ಇಟ್ಟುಕೊಂಡಿದ್ದೇನೆ. ಇದೇ ಈ ಬಾಲ್ಸಮ್ ಅಂತ ಹೇಳಿದೆ ಅಲ್ಲ, ಅದನ್ನು ಇಟ್ಟಿದ್ದೇನೆ. ಮತ್ತೆ ಜರ್ಬೆರೆಗಳಿವೆ, ಪ್ರತಿಯೊಂದನ್ನು ಕೂಡ ಮನೆ ಸುತ್ತು ಗಿಡಗಳೇ ಇವೆ. ನೀವು ಗಿಡ ಮಾರಾಟ ಅಥವಾ ನರ್ಸರಿ ಏನಾದರೂ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೀರಾ? ಹಾ, ಮುಂದಕ್ಕೆ ಮಕ್ಕಳ ವಿದ್ಯಾಭ್ಯಾಸ ಮುಗಿದ ನಂತರ ನರ್ಸರಿ ಒಂದು ಮಾಡ್ಬೇಕಂತ ಇದ್ದೇನೆ ನನಗೆ. ಈಗ ಇದಕ್ಕೆಲ್ಲ ಸಮಯ ಹೇಗೆ ನೀವು ಹೊಂದಾಣಿಕೆ ಮಾಡ್ಕೊಳ್ತೀರಿ, ನಿಮ್ಮ ಮನೆಯ ಕೆಲಸಗಳು ಮತ್ತೆ ಈ ಗಿಡಗಳ ಆರೈಕೆ ಎಲ್ಲ ಯಾವ ರೀತಿ ನೀವು ಹೊಂದಾಣಿಕೆ ಮಾಡುವಂಥದ್ದು? ನಾವು ಕೂಡು ಕುಟುಂಬದಲ್ಲಿ ಇರೋದು, ಹಾಗಾಗಿ ನನಗೆ ಹೆಚ್ಚಿನ ಕೆಲಸ ಅಂತ ಹೇಳಿ ಸಿಗುವುದು ಕಮ್ಮಿ. ಈ ಅಡುಗೆ ಕೆಲಸ ಇರ್ಬೋದು ಅದೆಲ್ಲ ತಂಗಿ ಮಾಡ್ತಾಳೆ, ಹಾಗಾಗಿ ನನಗೆ ಈ ಹೂವಿನ ಗಿಡಗಳಿಗೆ ಸಮಯ ಹೊಂದಿಸಲಿಕ್ಕೆ ತುಂಬಾ ಅನುಕೂಲ ಆಯ್ತು. ಮಕ್ಕಳೆಲ್ಲ ಶಾಲೆಗೆ ಹೋಗುವ ಕಾರಣ ಅವರ ಕೆಲಸ ಮುಗಿಸಿ ಮತ್ತೆ ನನಗೆ ಹೂವಿನ ಗಿಡದ ಕೆಲಸ, ಅದಕ್ಕೆ ನೀರು ಹಾಕುದು, ಅದನ್ನು ರಿಪೋರ್ಟ್ ಮಾಡುದು, ಅದರ ಬುಡಕ್ಕೆ ಹೋಗುದು, ಕಳೆ ತೆಗೆಯುವುದು, ಈ ತರ ಎಲ್ಲ ಮಾಡ್ತೇನೆ ನಾನು. ಅದಕ್ಕೆ ಗೊಬ್ಬರ ಕೊಡುದಿರ್ಬೋದು, ಆ ತರ ಮಾಡ್ಕೊಂಡು ಹೋಗ್ಲಿಕ್ಕೆ ನನಗೆ ಅನುಕೂಲ ಆಯ್ತು. ನಾವು ಕೂಡು ಕುಟುಂಬದಲ್ಲಿರುವ ಕಾರಣ ಅದೊಂದು ನನಗೆ ಅನುಕೂಲ. ಈ ಗಿಡಗಳನ್ನು ಬೆಳೆಸುವುದರಿಂದ ನಮಗೆ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತದೆ. ಒಂದು ಈಗ ಹೂ ಬರುದು, ನಾವೀಗ ಹೊಸ ಗಿಡ ನೆಡ್ತೇವೆ, ಅದನ್ನು ಹೂ ಬರಲಿಕ್ಕೆ ಕಾಯುವುದಿರ್ಬೋದು, ಆ ಹೂವಾದಾಗ ಒಂದು ಖುಷಿ ಇರ್ಬೋದು, ಬಹಳ ಸಂತೋಷ ಕೊಡ್ತದೆ. ಮನೆಯವರಿಗೂ ಕೂಡ ಖುಷಿ, ಅದೊಂದು ವಾತಾವರಣವೇ ತಂಪನ್ನಿಸ್ತದೆ ನಮಗೆ ಈ ಗಿಡ ಮರಗಳಿದ್ರೆ. ಕೆಲವೊಮ್ಮೆ ಈ ಕೆಲಸ ಎಲ್ಲ ಮಾಡಿಸುವ ಕಾರಣದಿಂದಾಗಿ ಜಾಗ ಕಮ್ಮಿ ಸಿಗ್ತದಲ್ಲ ನಮಗೆ, ಪಾಟ್ಗಳಲ್ಲಿ ಆದರೂ ಬೆಳೆಸ್ಬೋದು. ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಬೆಳೆಸಿದ್ರು ಮತ್ತೆ ಮತ್ತೆ ಮಾಡ್ತಾ ಹೋಗ್ಬೋದು, ಆಗ್ತದೆ, ನಮ್ಮಿಂದ ಸಾಧ್ಯ ಇದೆ ಮಾಡುವುದು. ಮನಸ್ಸಿದ್ರೆ ಮಾರ್ಗ. ಹೌದು, ಮನಸ್ಸಿದ್ರೆ ಮಾರ್ಗ, ಎಷ್ಟು ಬೇಕಿದ್ರು ಮಾಡಬಹುದು ನಮಗೆ. ಕೇಳುಗರಿಗೆ ಏನಾದರೂ ಮಾಹಿತಿ ಬೇಕು ಅಂತಾದ್ರೆ ನಿಮ್ಮ ಫೋನ್ ನಂಬರ್ ಅನ್ನು ಕೊಡಬಹುದು? ಹಾ ಸರಿ, ಕೊಡಬಹುದು, ಹೇಳಿ. 9481768667. ಇನ್ನೊಮ್ಮೆ ಹೇಳಿ. 9481768667. ಮೇಡಮ್, ನೀವು ಇವತ್ತು ಹೂವಿನ ಕೃಷಿಯ ಬಗ್ಗೆ ನಮ್ಮ ಕೇಳುಗರಿಗಾಗಿ ಉಪಯುಕ್ತ ಮಾಹಿತಿಗಳನ್ನು ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಇದುವರೆಗೆ ಹೂವಿನ ಕೃಷಿ ಅನುಭವದ ಕುರಿತು ಕಲ್ಲಡ್ಕದ ಸುಮಾ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗವನ್ನು ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲೂರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1-800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಿಯ ಕೇಳುಗರೇ, ಈಗ ಕೇಳಿ ಕೃಷಿ ಮಾಹಿತಿ. ಕಹಿಬೇವು ಬಹು ಉಪಯೋಗಿ ಮರವಾಗಿದ್ದು ಬೇವಿನ ಪ್ರತಿಯೊಂದು ಭಾಗವೂ ಕೂಡ ನಮಗೆ ಉಪಯುಕ್ತವಾಗಿದೆ.

ಕಿಸಾನ್ ವಾಣಿ ಕಿಸಾನ್ ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ ವಾಣಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ಪೊಲೀಸ್ ಮಿಸ್ ಸೀಮಾ? ಹೌದು. ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಯಾಕೆ ಅಂದ್ರೆ ನಾನು ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ. ಡಿಜಿಟಲ್ ಅರೆಸ್ಟ್? 1,00,000 ಕೊಡಿ, ಬಚಾವ್ ಆಗ್ತೀರಾ. ಅಷ್ಟೊಂದ್ ಹಣ? ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ. ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ಹಲೋ ಮಮ್ಮ. ಹಾಯ್. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಮಿಸಾಲ್ ಲಹೂ ಸಭಿ ಕಲ್ಲಾಲ್ ಗಿರೆ ಕಹಿ ಕತ್ರಾ ಹೈ ಬಹೇ ತೋ ಬೇಕಾರ ಹೈ ಕಾಮ ಆಯ ಕಿಸಿ ಕೇ ಅಗರ ತಭಿ ಯೇ ಗುಲ್ಜಾರ್ ಹೈ ಹಾಥ ಬಢಾ ಕೇ ತೋ ದೇಖೋ ರಕ್ತದಾನ ಕರಕೇ ತೋ ದೇಖೋ ಬುಝತಿ ಜೀವನ ಕಿಲೋ ಕೋ ರಕ್ತದಾನ ಸೇ ಜಲಾ ಕೇ ತೋ ದೇಖೋ ರಕ್ತದಾನ ಮಹಾದಾನ ಆಪ್ಕಾ ಏಕ ಯೂನಿಟ್ ಬ್ಲಡ್ ತೀನ್ ಜಿಂದಗಿಯಾ ಬಚಾ ಸಕ್ತಾ ಹೈ ಆಯೇ ಹಮ ರಕ್ತದಾನ ಕರೇ ಔರ್ ಇಸ್ ಮಹಾನ್ ಕಾರ್ಯ ಮೇ ಅಪ್ನಿ ಭಾಗೀದಾರಿ ಸುನಿಶ್ಚಿತ ಕರೇ ರಕ್ತದಾನ ಸೇವಾಯ ಸ್ವಾಸ್ಥ್ಯ ಸೇವಾ ಮಹಾನಿದೇಶಾಲಯ ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಹಿತ ಮೇ ಜಾರಿ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲ ಉದಾಹರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 52,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,500 41,000 ರೂಪಾಯಿಗಳು, ಕೋಕ ಕ್ವಿಂಟಾಲಿಗೆ 25,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000 35,000 ರೂಪಾಯಿಗಳು, ಎರಡನೇ ವರ್ಗ 1,000 30,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 5,400 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 3,500 ರೂಪಾಯಿಗಳು, IR8 ಕ್ವಿಂಟಾಲಿಗೆ 3,800 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 16,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಾಲಿಗೆ 13,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 18,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,500 ರೂಪಾಯಿಗಳು, ಕದಳಿ ಕ್ವಿಂಟಾಲಿಗೆ 5,500 ರೂಪಾಯಿಗಳು, ಗಾಳಿ ಕ್ವಿಂಟಾಲಿಗೆ 6,000 ರೂಪಾಯಿಗಳು ಹಾಗೂ ನೇಂದ್ರ ಕ್ವಿಂಟಾಲಿಗೆ 7,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಇದೀಗ ಫಯಾಜ್ ಖಾನ್ ಹಾಡಿರುವ ಪುರಂದರದಾಸರ ಕೀರ್ತನೆ. ಆಗುವ ತನಕ ಅರಿತು ಸುಮ್ಮನಿರುವುದೆಲೇಸು, ಮರಳಿ ಮರಳಿ ತಾ ಪಡೆಯದ ಭಾಗ್ಯಕ್ಕೆ ಹೊರಳೊರಳತ್ತರೆ ದೊರಕೀತೆ ಅರಿತು ನೋಡುವೆ. ಆಗುವ ತನಕ ಅರಿತು ಸುಮ್ಮನಿರು Thank you. ಬಂದರೆ ಬೇಟೆಗಾರಗೆ ದಯ ಹುಟ್ಟಿತೆ. ಬೆಟ್ಟದ ನರಿಲಿಗೆ ಕಣ್ಣೀರು ಬಂದರೆ ಬೇಟೆಗಾರಗೆ ದಯ ಹುಟ್ಟಿತೆ. ಕೆಟ್ಟ ಹಾವು ಕಚ್ಚಿದ ಗಾಯಕ್ಕೆ ಕೆಟ್ಟ ಹಾವು ಕಚ್ಚಿದ ಗಾಯಕ್ಕೆ ಹಳೆ ಬಟ್ಟೆಯ ಸುತ್ತಲೂ ವಿಷ ಹೋದೀತೆ. ಹರಿ ನಿನ್ನೊಲುಮೆಯು ಆಗುವ ತನಕ ಅರಿತು ಸುಮ್ಮ